ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರಿಗೆ ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇದೇ March 9 ವಿಶ್ವ ಮೂತ್ರಪಿಂಡ ದಿನಾಚರಣೆ. ಈ ಸಂದರ್ಭದಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ದೀರ್ಘಕಾಲದ ಮೂತ್ರಪಿಂಡ ರೋಗಗಳು ಮತ್ತು ಅವುಗಳ ತಡೆಗಟ್ಟುವಿಕೆ. ಈ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಉತ್ತರ ನೀಡಲಿದ್ದಾರೆ ಡಾಕ್ಟರ್ ಸಂಜಯ್ ಟಿ ಪಾಟೀಲ್ ಅವರು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಡಾಕ್ಟರ್ ಸಂಜಯ್ ಟಿ ಪಾಟೀಲ್ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದದವರು. ತಮ್ಮ MBBS ಪದವಿಯನ್ನು ಕುವೆಂಪು ವಿಶ್ವವಿದ್ಯಾಲಯದ JJM ವೈದ್ಯಕೀಯ ಕಾಲೇಜು ದಾವಣಗೆರೆಯಲ್ಲಿ 1999 ಪಡೆದರು. 2008 MD ಸ್ನಾತಕೋತ್ತರ ಪದವಿಯನ್ನು JSS ವೈದ್ಯಕೀಯ ಕಾಲೇಜು ಮೈಸೂರಿನಿಂದ ಪಡೆದರು. ಆನಂತರ DNB ಪದವಿಯನ್ನು ಅಪೋಲೋ ಆಸ್ಪತ್ರೆ ಚೆನ್ನೈನಲ್ಲಿ 2014 ಪಡೆದರು. 2016 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮೂತ್ರಪಿಂಡ ಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಕಳೆದ 8 ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಜಯ್, ಮತ್ತೊಂದು ಸಾರಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತು ಒಂದು ವಿಶೇಷ ವಿಷಯ, ಯಾಕೆಂತಂದರೆ ಇದೇ March 9 ವಿಶ್ವ ಮೂತ್ರಪಿಂಡ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಮೂತ್ರಪಿಂಡದ ಆರೋಗ್ಯದ ಕುರಿತಂತೆ, ಅದರ ಕಾಳಜಿಯ ಕುರಿತಂತೆ ಪೂರ್ವಭಾವಿಯಾಗಿ ನಮ್ಮ ಕೇಳುಗರಿಗೆ ಏನನ್ನು ಹೇಳಿಕ್ಕೆ ಇಷ್ಟಪಡ್ತೀರಿ? ಇದು ಪ್ರತಿ ವರ್ಷ March 2 ಗುರುವಾರ, ಅಂದರೆ ಈ ವರ್ಷ March 9 ವಿಶ್ವಾದ್ಯಂತ ವರ್ಲ್ಡ್ ಕಿಡ್ನಿ ಡೇ ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಏನೆಂದರೆ ಕಿಡ್ನಿ ಹೆಲ್ತ್ ಫಾರ್ ಆಲ್ ಎಂದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಅಂದರೆ ಕಿಡ್ನಿ ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದರ ಬದಲು ಕಿಡ್ನಿ ರೋಗ ಬರದಂತೆ ತಡೆಗಟ್ಟುವುದು ಅತಿ ಉತ್ತಮ ಮತ್ತು ಜಾಣತನ. ಏಕೆಂದರೆ ಕಿಡ್ನಿ ರೋಗ ಕೊನೆಯ ಹಂತ ತಲುಪಿದಾಗ ಕಿಡ್ನಿ ವೈಫಲ್ಯತೆಯನ್ನು ಸರಿಪಡಿಸಲು ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗುತ್ತದೆ. ಇವುಗಳು ಬಲು ದುಬಾರಿ, ಏಕೆಂದರೆ ಡಯಾಲಿಸಿಸ್ ಮಾಡಲು ಪ್ರತಿ ತಿಂಗಳಿಗೆ 20-25,000 ಖರ್ಚಾದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಗೆ 6-8 ಬೇಕಾಗಿರುತ್ತದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಆದ ನಂತರ ಜೀವನ ಪರ್ಯಂತ ಮೆಡಿಸಿನ್ ತೆಗೆದುಕೊಳ್ಳಬೇಕಾಗುತ್ತದೆ. ಇದಕ್ಕೆ ಪ್ರತಿ ತಿಂಗಳು 10,000 ಬೇಕಾಗಿರುತ್ತದೆ. ಭಾರತವು ಸೇರಿದಂತೆ ವಿಶ್ವಾದ್ಯಂತ ಕಿಡ್ನಿ ರೋಗಕ್ಕೆ ತುತ್ತಾಗಿರುವ ಸಂಖ್ಯೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿ ಸಾಗುತ್ತಿದೆ. ಸುಮಾರು 10,00,000 ಜನರಲ್ಲಿ 800 ಜನರು ಕಿಡ್ನಿ ರೋಗದಿಂದ ಬಳಲುತ್ತಿದ್ದರೆ 150-700 ಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದಾರೆ. 2040 ಹೊತ್ತಿಗೆ ಕಿಡ್ನಿ ರೋಗವು ಮರಣಕ್ಕೆ 5ನೆಯ ಪ್ರಮುಖ ಕಾರಣವಾಗಿ ಹೊರಹೊಮ್ಮಲಿದೆ. ಹೀಗಿರುವಾಗ ಜನರಲ್ಲಿ ಕಿಡ್ನಿಗಳ ಬಗ್ಗೆ ಮಾಹಿತಿ ಕಡಿಮೆ ಇರುತ್ತದೆ. ಹೀಗಿರುವಾಗ ಕಿಡ್ನಿಗಳು ಎಷ್ಟಿವೆ, ಎಲ್ಲಿವೆ, ಇದರ ಗಾತ್ರ ಎಷ್ಟು, ಇದರ ತೂಕ ಎಷ್ಟು, ಇದರ ಕಾರ್ಯಗಳು ಯಾವುವು ಎಂದು ನಾನು ತಿಳಿಸಿಕೊಡುತ್ತೇನೆ. ಮೊದಲು ಕಿಡ್ನಿಗಳು ಸಾಮಾನ್ಯವಾಗಿ 2 ಇರುತ್ತವೆ. ಇವುಗಳು ಹೊಟ್ಟೆಯ ಒಳಗಡೆ ಬೆನ್ನು ಎಲುಬುಗಳ ಕೆಳಭಾಗದಲ್ಲಿ ಸುರಕ್ಷಿತ ಜಾಗದಲ್ಲಿ ಇರುತ್ತವೆ. ಇದರ ಗಾತ್ರ ಬೀನ್ ಶೇಪ್ನಲ್ಲಿ ಇದ್ದು 9-11 ಉದ್ದವಿದ್ದು ಇದರ ಗಾತ್ರ 150-140 ತೂಕ ಮಾತ್ರ. ಇದರ ಕಾರ್ಯಗಳು ಯಾವುದೆಂದರೆ ಕಿಡ್ನಿಗಳು ನಿರಂತರವಾಗಿ ದೇಹದಲ್ಲಿ ಉತ್ಪತ್ತಿಯಾಗಿರುವ ಕಲ್ಮಶ ಮತ್ತು ಹೆಚ್ಚಿನ ನೀರನ್ನು ಮೂತ್ರದ ಮುಖಾಂತರ ಹೊರಹಾಕುತ್ತದೆ. ಎರಡನೆಯದಾಗಿ ಕಿಡ್ನಿಗಳು ಎರಿಥ್ರೋಪಾಟಿನ್ ಎಂಬ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವುದರಿಂದ ರಕ್ತ ಕಣಗಳ ಉತ್ಪಾದನೆ ಮಾಡಲು ಸಹಾಯಕವಾಗಿ ದೇಹದಲ್ಲಿ ನಾರ್ಮಲ್ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡಲು ಸಹಾಯಕವಾಗುತ್ತವೆ. ಮೂರನೇದಾಗಿ ಕಿಡ್ನಿ ವಿಟಮಿನ್ ಡಿ ಎಂಬ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಪ್ರೊಡ್ಯೂಸ್ ಮಾಡುವುದರಿಂದ ಶಕ್ತಿಯುತ ಎಲುಬುಗಳಿಗೆ ಕಾರಣವಾಗಿವೆ. ನಾಲ್ಕನೇದಾಗಿ ಕಿಡ್ನಿಯು ರೆನಿನ್ ಎಂಬ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವುದರಿಂದ ಬ್ಲಡ್ ಪ್ರೆಷರನ್ನು ಹತೋಟಿಯಲ್ಲಿ ಇಡುತ್ತದೆ. ಐದನೇದಾಗಿ ಇದು ದೇಹದಲ್ಲಿ ನಾರ್ಮಲ್ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಮತ್ತು ನಾರ್ಮಲ್ ಎಲೆಕ್ಟ್ರೋಲೈಟ್ ಅಂದರೆ ಲವಣಾಂಶ ಬ್ಯಾಲೆನ್ಸನ್ನು ಮಾಡಲು ಸಹಾಯಕವಾಗುತ್ತದೆ. ದೀರ್ಘಕಾಲ ಕಿಡ್ನಿ ವೈಫಲ್ಯ ಕಾರಣಗಳು ಹಲವು. ಇವುಗಳಲ್ಲಿ ಪ್ರಮುಖವಾಗಿ ಮತ್ತು ಮೊದಲನೆಯದಾಗಿ ಸಕ್ಕರೆ ಕಾಯಿಲೆ, ಎರಡನೆಯದಾಗಿ ರಕ್ತ ಒತ್ತಡ, ಮೂರನೆಯದು ಗ್ಲೋಮರುಲೋನೆಫ್ರೈಟಿಸ್, ನಾಲ್ಕನೇದು ರೀನಲ್ ಆಟ್ರಿಷನೋಸ್ ಅಂದರೆ ರಕ್ತ ಕಣಗಳು ಸಣ್ಣದಾಗಿ ಕಿಡ್ನಿ ಫೇಲ್ಯೂರ್ ಆಗಬಹುದು. ಐದನೇದು ಕಿಡ್ನಿ ಸ್ಟೋನ್ ಡಿಸೀಸ್ ಅಂದರೆ ಕಿಡ್ನಿಗಳಲ್ಲಿ ಕಲ್ಲುಗಳಿಂದ ಕಿಡ್ನಿ ವೈಫಲ್ಯವಾಗುತ್ತದೆ. ಆರನೇದು ಪದೇ ಪದೇ ಮೂತ್ರದ ಸೋಂಕಿನಿಂದ ಕಿಡ್ನಿ ವೈಫಲ್ಯವೂ ಆಗಬಹುದು. ಏಳನೇದು ಅಬ್ಸ್ಟ್ರಕ್ಟಿವ್ ಯೂರೋಪತಿ ಅಂದರೆ ಮೂತ್ರ ಮಾರ್ಗದಲ್ಲಿ ಅಡಚಣೆ ಉಂಟಾಗಿ ಕಿಡ್ನಿ ಫೇಲ್ಯೂರ್ ಆಗುತ್ತದೆ. ಎಂಟನೇದು ಅತಿಯಾಗಿ ದೀರ್ಘಕಾಲದಿಂದ ಪೇನ್ ಕಿಲ್ಲರ್ ಸೇವಿಸುವುದರಿಂದ ಕಿಡ್ನಿ ವೈಫಲ್ಯವೂ ಆಗಬಹುದು. ಒಂಬತ್ತನೇದು ಮತ್ತು ಕೊನೆಯದಾಗಿ ವಂಶ ಪರಂಪರವಾಗಿ ಕಿಡ್ನಿ ವೈಫಲ್ಯತೆ ಅಂದರೆ ಉದಾಹರಣೆಗೆ ಎ ಡಿ ಪಿ ಕೆ ಡಿ ಅಂದರೆ ಕಿಡ್ನಿ ಸುತ್ತ ಗುಳ್ಳೆಗಳಾಗಿ ಕಿಡ್ನಿ ಗಾತ್ರ 2-3 ಪಟ್ಟು ಜಾಸ್ತಿಯಾಗಿ ಕಿಡ್ನಿ ಫೇಲ್ಯೂರ್ ಆಗುತ್ತದೆ. ಇದರ ಲಕ್ಷಣಗಳು ಉದಾಹರಣೆಗೆ ಕಿಡ್ನಿ ಹಾರ್ಟಲ್ಲಿ ಏನಾದರೂ ತೊಂದರೆ ಆದರೆ ತತ್ಕ್ಷಣ ಎದೆನೋವು ಬರುತ್ತದೆ, ಉಸಿರಾಡಕ್ಕೆ ತೊಂದರೆ ಬರುತ್ತದೆ, ಕಾಲುಬಾವು ಬರುತ್ತದೆ. ಅದೇ ಥರ ಬ್ರೇನಲ್ಲಿ ಏನಾದರೂ ರಕ್ತಸ್ರಾವ ರಕ್ತ ಹೆಪ್ಪು ಕಟ್ಟಿದರೆ ತತ್ಕ್ಷಣ ನಮಗೆ ತಲೆನೋವು ಬರಬಹುದು, ಕೈಕಾಲು ವೀಕ್ನೆಸ್ ಆಗುತ್ತದೆ. ಆದರೆ ಕಿಡ್ನಿ 70-80% ಹಾಳಾದಾಗ ಮಾತ್ರ ಇದರ ಲಕ್ಷಣಗಳು ಕಾಣಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಇವುಗಳ ಲಕ್ಷಣಗಳು ಯಾವೆಂದರೆ ಕಾಲು ಮುಖ ಬಾವು ಬರುತ್ತದೆ, ಹಸಿವು ಆಗದೆ ಇರುವುದು, ವಾಕರಿಕೆ ಬರುವುದು, ವಾಂತಿ ಬಿಕ್ಕಳಿಕೆ ಆಗುವುದು, ಸ್ವಲ್ಪ ದೂರ ನಡೆದರೆ ಉಸಿರಾಡಕ್ಕೆ ತೊಂದರೆ ಆಗುತ್ತದೆ, ಆಯಾಸ ಆಗುತ್ತದೆ, ಮೂತ್ರದ ಪ್ರಮಾಣ ಕಡಿಮೆ ಆಗಬಹುದು ಮೂತ್ರ ಅಥವಾ ಜಾಸ್ತಿ ಆಗುತ್ತದೆ. ಕಿಡ್ನಿ ಫೇಲ್ಯೂರ್ ಆದರೆ ಕೆಲವು ಜನದಲ್ಲಿ ಜಾಸ್ತಿ ಆಗುತ್ತದೆ. ಮತ್ತು ಯುವಕರಲ್ಲಿ BP ಜಾಸ್ತಿ ಆದರೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಹೀಗಿರುವಾಗ ಈ ಕಿಡ್ನಿ ರೋಗದಿಂದ ಪಾರಾಗಲು ಆ ಸುಲಭ ಸರಳ ಮತ್ತು ಅಗ್ಗವಾದ ಆ 8 ಗೋಲ್ಡನ್ ರೂಲ್ಸ್ಗಳು ಯಾವೆಂದರೆ ಮೊದಲನೇದಾಗಿ ಸ್ಟೇ ಆ್ಯಕ್ಟಿವ್ ಆ್ಯಂಡ್ ಬಿ ಫಿಟ್. ಪ್ರತಿದಿನ 30-45 ನಿಮಿಷ ಮಾಡರೇಟ್ ಟು ವಿಗ್ರಸ್ ಆ್ಯಕ್ಟಿವಿಟಿ ಅಂದರೆ ಜಾಗಿಂಗ್, ರನ್ನಿಂಗ್, ಬ್ರಿಸ್ಕ್ ವಾಕಿಂಗ್, ಯೋಗ, ಸ್ವಿಮ್ಮಿಂಗ್ ಮಾಡುವುದರಿಂದ ತೂಕವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಬಜ್ಜುತನದಿಂದ ಕಿಡ್ನಿಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಗ್ಲೂಮರ್ಲಸ್ನಿಂದ ಪ್ರೋಟೀನ್ ಲೀಕ್ ಆಗಿ ಕಿಡ್ನಿ ಫೇಲ್ಯೂರ್ ಆಗುತ್ತದೆ. ಎರಡನೇದಾಗಿ ಈಟ್ ಹೆಲ್ತಿ ಫುಡ್. ಯು ಹ್ಯಾವ್ ಟು ಈಟ್ ಅಂದರೆ ಫ್ರೆಶ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಸೇವನೆ ಮಾಡೋದ್ರಿಂದ ರಕ್ತ ಒತ್ತಡ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಅವಾಯ್ಡ್ ಎಕ್ಸ್ಟ್ರಾ ಆ್ಯಡೆಡ್ ಸಾಲ್ಟ್ಸ್ ಆ್ಯಂಡ್ ಪಿಕಲ್ಸ್, ಪಾಪಡ್, ಚಿಪ್ಸ್. ಸುಮಾರು ಅಂದಾಜು 1 teaspoon ಆಫ್ ಸಾಲ್ಟ್ ತೆಗೆದುಕೊಳ್ಳಬೇಕು ಒಂದು ದಿವಸಕ್ಕೆ. 5-6 grams ಆಫ್ ಸಾಲ್ಟ್ ಅಂದರೆ 5-6 ಚಿಟಿಗೆ ಮಾತ್ರ, ಚಿಟಿಗೆ ಅಂದರೆ 1 gram ಚಿಟಿಗೆ ಸಾಲ್ಟ್ ತೊಗೊಳ್ಬೇಕು. ಯು ಶುಡ್ ಅವಾಯ್ಡ್ ಆಯಿಲಿ ಫುಡ್, ಪ್ರೊಸೆಸ್ಡ್ ಫುಡ್ ಅಂದರೆ ಪಿಜ್ಜಾ, ಬರ್ಗರನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಪ್ಯಾಕ್ಡ್ ಫುಡ್, ಪರ್ಟಿಕ್ಯುಲರ್ಲಿ ಪ್ಯಾಕ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಶುಡ್ ಅವಾಯ್ಡ್ ಆರ್ ರೆಡ್ಯೂಸ್ ನಾನ್ ವೆಜಿಟೇರಿಯನ್ಸ್, ಮಾಂಸಾಹಾರ ತಿನ್ನುವುದು ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸಿದರೆ ಒಳ್ಳೆಯದು. ಮೂರನೇದಾಗಿ ಕೀಪ್ ಯುವರ್ ಬ್ಲಡ್ ಪ್ರೆಷರ್ ಅಂಡರ್ ಚೆಕ್. ನಾರ್ಮಲ್ ಬ್ಲಡ್ ಪ್ರೆಷರ್ 120-80 ಇರುತ್ತದೆ. ನಿಮ್ಮ ಬ್ಲಡ್ ಪ್ರೆಷರ್ ಏನಾದರೂ 130-90 ಆದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನನ್ನು ಅಡ್ವೈಸ್ ಮಾಡಬೇಕಾಗುತ್ತದೆ. ಅಂದರೆ ಡೈಟ್ರಿ ಕಂಟ್ರೋಲ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾಗುತ್ತದೆ. ನಿಮ್ಮ ಬ್ಲಡ್ ಪ್ರೆಷರ್ ಏನಾದರೂ 140-90 ಆದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಜೊತೆಗೆ ನಾವು ಮೆಡಿಸಿನ್ ಕೊಡಬೇಕಾಗುತ್ತದೆ. ನಾಲ್ಕನೇದಾಗಿ ಯು ಶುಡ್ ಕೀಪ್ ಯುವರ್ ಬ್ಲಡ್ ಪ್ರೆಷರ್ ಅಂಡರ್ ಕಂಟ್ರೋಲ್. ಫಾಸ್ಟಿಂಗ್ ಬ್ಲಡ್ ಶುಗರ್ ಶುಡ್ ಬಿ ಲೆಸ್ ದೆನ್ 80. ಪೋಸ್ಟ್ ಪ್ರಾಂಡಿಯಲ್ ಅಂದರೆ 2 hours ಊಟದ ಆದ ನಂತರ 180 ಇದ್ದರೆ ಒಳ್ಳೆಯದು. 15-30% ಡಯಾಬಿಟಿಕ್ ಪೇಷಂಟು ಅವರ ಜೀವನ ಪರ್ಯಂತ ಸ್ಟ್ರಿಕ್ಟ್ ಬ್ಲಡ್ ಶುಗರ್ ಕಂಟ್ರೋಲ್ ಇದ್ದರೂ ಸಹಿತ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಡೆವಲಪ್ ಆಗೋದು. ಇದು ಕಾರಣಗಳು ಯಾವೆಂದರೆ ಜೆನೆಟಿಕ್ ಫ್ಯಾಕ್ಟ್ರಿ ಇರ್ಬೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟ್ರಿಯಿಂದನೂ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಡೆವಲಪ್ ಆಗೋಕ್ಕೆ ಕಾರಣವಾಗುತ್ತೆ. 5ನೇದಾಗಿ ಅವಾಯ್ಡ್ ಓವರ್ ಕೌಂಟರ್ ಮೆಡಿಸಿನ್ಸ್. ಉದಾಹರಣೆಗೆ ನೀವು ಮೆಡಿಕಲ್ ಶಾಪ್ನಲ್ಲಿ ಹೋಗಿ ತಲೆನೋವಿಗೆ, ಶೀತಕ್ಕೆ, ಬೆನ್ನೆಲುಬು, ಮಂಡೆನೋವಿಗೆ ಗುಳಿಗೆಯನ್ನು ಕೇಳಬಾರದು. ಯು ಶುಡ್ ಆಲ್ವೇಸ್ ಟೇಕ್ ಎ ಡ್ರಗ್ಸ್ ಪ್ರಿಸ್ಕ್ರೈಬ್ಡ್ ಬೈ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಪ್ರಿಸ್ಕ್ರೈಬ್ ಮಾಡಿದಾಗ ಮಾತ್ರ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳಬೇಕು. ಓವರ್ ಕೌಂಟರ್ ಅಂದರೆ ಮೆಡಿಸಿನ್ ಮೆಡಿಕಲ್ ಶಾಪಲ್ಲಿ ಹೋಗಿ ಮೆಡಿಸಿನ್ ತೆಗೆದುಕೊಳ್ಳಬಾರದು, ಇದರಿಂದ ಕಿಡ್ನಿ ವೈಫಲ್ಯ ಆಗುತ್ತದೆ. 6ನೇದಾಗಿ ಡ್ರಿಂಕ್ ಅಪ್ರಾಪ್ರಿಯೇಟ್ ಫ್ಲೂಯಿಡ್ ಇಂಟೇಕ್. ಅಂದರೆ 8 ಪ್ರತಿದಿನ 8-10 ಗ್ಲಾಸ್ ನೀರು ಕೂಡ ಅಥವಾ ಮಿನಿಮಮ್ 2 liters ವಾಟರ್ ಕುಡಿದ್ರೆ ಒಳ್ಳೆಯದು. ರೈತರು ಹೊರಾಂಗಣದಲ್ಲಿ ಕೆಲಸ ಮಾಡಬೇಕಾದರೆ ಅವರು ಜಾಸ್ತಿ ನೀರು ಕುಡಿಬೇಕಾದ 3.5-4 liters ಕುಡಿದ್ರೆ ಒಳ್ಳೆಯದು. 7ನೇದಾಗಿ ಯು ಶುಡ್ ಅವಾಯ್ಡ್ ಸ್ಮೋಕಿಂಗ್. ಬೀಡಿ, ಸಿಗರೇಟ್ ಸೇವನೆ ನಿಲ್ಲಿಸಬೇಕಾಗುತ್ತದೆ. ತಂಬಾಕು ಸೇವನೆಯನ್ನು ನಿಲ್ಲಿಸಿ. ಇದರಿಂದ ರಕ್ತನಾಳಗಳು ಚಿಕ್ಕದಾಗಿ ಕಿಡ್ನಿ ವೈಫಲ್ಯ ಆಗೋಕ್ಕೆ ಸಹಾಯಕವಾಗುತ್ತದೆ. 8ನೇದಾಗಿ ಕೊನೆಯದಾಗಿ ಗೆಟ್ ಯುವರ್ ಕಿಡ್ನಿ ಫಂಕ್ಷನ್ ಚೆಕ್ಡ್ ಫ್ರೀಕ್ವೆಂಟ್ಲಿ. ಅಂದರೆ ನಿಮ್ಮ ಕಿಡ್ನಿ ಫಂಕ್ಷನನ್ನು ಫ್ರೀಕ್ವೆಂಟಾಗಿ ಚೆಕ್ ಮಾಡಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೆ ಇಲ್ಲಾಂದರೆ ಪ್ರತಿ ವರ್ಷಕ್ಕೆ ಚೆಕ್ ಮಾಡಬೇಕು. ಉದಾಹರಣೆಗೆ ಕ್ರಿಯಾಟಿನಿನ್ ಎಂಬ ರಕ್ತ ಪರೀಕ್ಷೆ ಮಾಡಬೇಕು. ಇದು ಭಾಳ ಕಡಿಮೆ ದರದಲ್ಲಿ ಸಿಗುತ್ತದೆ. 100-125 rupees ಕ್ರಿಯಾಟಿನಿನ್. ಇದು 1 ಒಳಗಡೆ ಇರಬೇಕು. ಇದಕ್ಕಿಂತ ಜಾಸ್ತಿ ಇದ್ದರೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ಯೂರಿನ್ ರೊಟೀನಲ್ಲಿ ಪ್ರೋಟೀನ್ ಲೀಕು, ಏನಾದರೂ ಸೆಲ್ಸ್ಗಳು ಕಂಡರೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಇನ್ನೊಂದು ಅಲ್ಟ್ರಾಸೌಂಡು, ಹೊಟ್ಟೆ ಸ್ಕ್ಯಾನ್ ಮಾಡೋದ್ರಿಂದ ಕಿಡ್ನಿ ಗಾತ್ರವು ಗೊತ್ತಾಗುತ್ತದೆ. ಹೀಗಿರು ಕೊನೆಯದಾಗಿ ಆ 8 ಎಂಟು ಗೋಲ್ಡನ್ ರೂಲ್ಸ್ ಯಾವಂದರೆ ಸ್ಟೇ ಆಕ್ಟಿವ್ ಆ್ಯಂಡ್ ಬಿ ಫಿಟ್, ಎರಡನೇದಾಗಿ ಈಟ್ ಹೆಲ್ತಿ ಫುಡ್, ಮೂರನೇದಾಗಿ ಕೀಪ್ ಯುವರ್ ಬ್ಲಡ್ ಪ್ರೆಷರ್ ಅಂಡರ್ ಕಂಟ್ರೋಲ್, ಕೀಪ್ ಯುವರ್ ಬ್ಲಡ್ ಶುಗರ್ ಅಂಡರ್ ಚೆಕ್, ಅವಾಯ್ಡ್ ಓವರ್ ಕೌಂಟರ್ ಮೆಡಿಸಿನ್, ಡ್ರಿಂಕ್ ಅಪ್ರಾಪ್ರಿಯೇಟ್ ಫ್ಲೂಯಿಡ್ ಇಂಟೇಕ್, ಅಟ್ ಲೀಸ್ಟ್ 8 ಗ್ಲಾಸ್ ಆಫ್ ವಾಟರ್ ಆರ್ 2 ಲೀಟರ್ ಆಫ್ ವಾಟರ್ ಕುಡಿಬೇಕು. ಏಳನೇದಾಗಿ ಸ್ಮೋಕಿಂಗನ್ನು ಅವಾಯ್ಡ್ ಮಾಡಬೇಕು, ಅವಾಯ್ಡ್. ಎಂಟನೇದಾಗಿ ಗೆಟ್ ಯುವರ್ ಕಿಡ್ನಿ ಫಂಕ್ಷನ್ ಚೆಕ್ ಫ್ರೀಕ್ವೆಂಟ್ಲಿ. ಧನ್ಯವಾದಗಳು ಡಾಕ್ಟರ್. ಈ 8 ಗೋಲ್ಡನ್ ರೂಲ್ಸ್ನ ಫಾಲೋ ಮಾಡಿದರೆ ಬಹುತೇಕ ನಮ್ಮ ಎಲ್ಲ ರೋಗಗಳನ್ನು ನಾವು ತಡೆಗಟ್ಟಬಹುದು. ಎಲ್ಲ ರೋಗಗಳನ್ನು ಸರ್, ನಾಟ್ ಓನ್ಲಿ ಕಿಡ್ನಿ ಪ್ರಾಬ್ಲಮ್ ಸರ್. ಧನ್ಯವಾದಗಳು. ಧನ್ಯವಾದ. ಕರೆಗಳನ್ನು ತಗೊಂಡ್ಬಿಡೋಣ. ಎಸ್ಡಿಎಂ ಆರೋಗ್ಯ ಸಂವಾದ. ಹಲೋ ರೀ. ಹಲೋ, ಯಾರು ಮಾತಾಡೋದ್ರಿ? ಕೊಕ್ಕಟ್ಟೆ ಅವರೇ, ಕೇಳ್ರಿ, ನಿಮ್ ಪ್ರಶ್ನೆ ಏನು? ಕಿಡ್ನಿ ರೋಗ ಬರಬಾರ್ದ ಅಂತ ಮುನ್ಸೂಚನೆ ಅಂದ್ರೆ ಕಿಡ್ನಿ ರೋಗ ಬರ್ತಾ ಇದೆ ಅಂತೇಳಿ ಏನಾದ್ರೂ ಮುನ್ಸೂಚನೆ ಬೇಕು ನಿಮ್ಗೆ? ಡಾಕ್ಟರ್ ಹೇಳ್ತಾರೆ ಕಿಡ್ನಿ ರೋಗ ಅದೇ ಲಕ್ಷಣಗಳು ಆಗಲೇ ತಿಳಿಸಿದ ಹಾಗೆ ಕಾಲು ಬಾವು ಬರುವುದು, ಮುಖ ಬಾವು ಬರುವುದು, ಹಸಿವು ಆಗದೇ ಇರುವುದು, ವಾಕರಿಕೆ ಬರುವುದು, ವಾಂತಿ ಬರುವುದು, ಬಿಕ್ಕಳಿಕೆ ಬರುವುದು, ಆಮೇಲೆ ಮೂತ್ರದಲ್ಲಿ ನೊರೆ ನೊರೆ ಥರ ಮೂತ್ರ ಬರುವುದು, ಮತ್ತು ಮೂತ್ರದಲ್ಲಿ ರಕ್ತ ಬರುವುದು, ಇವೆಲ್ಲ ಕಿಡ್ನಿ ರೋಗದ ಲಕ್ಷಣಗಳು. ಉದಾಹರಣೆಗೆ ನೀವು ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ, ನಿಮ್ಮ ಸುಮಾರು ತಿಂಗಳಿಂದ ಶುಗರ್ ಕಂಟ್ರೋಲ್ ಆಗದೇ ಇದ್ದಾಗ ಈಗ ಇತ್ತೀಚೆಗೆ ನಿಮ್ಮ ಶುಗರ್ ಸಡನ್ನಾಗಿ ಕಂಟ್ರೋಲ್ ಬಂದುಬಿಡುತ್ತದೆ, ಆಮೇಲೆ ನೀವು ರಿಪೀಟೆಡಾಗಿ ಹಾಸ್ಪಿಟಲೈಸೇಷನ್ ಅಡ್ಮಿಟ್ ಆಗ್ತಾ ಇರುತ್ತದೆ. ಯಾಕೆ ರಿಪೀಟೆಡಾಗಿ ಶುಗರ್ ಕಡಿಮೆ ಆಗಿ ಹಾಸ್ಪಿಟಲೈಸೇಷನ್ ಆದರೆ ಅದು ನಿಮಗೆ ಕಿಡ್ನಿ ವೈಫಲ್ಯ ಇದೆ ಅಂತ ಅರ್ಥ. ಏಕೆಂದರೆ ಇನ್ಸುಲಿನ್ನು ಕಿಡ್ನಿಯಲ್ಲಿ ಮೆಟಬಾಲಿಸಮ್ ಆಗುತ್ತದೆ. ಕಿಡ್ನಿ ಫೇಲ್ಯೂರ್ ಆದಾಗ ಬ್ಲಡ್ ಲೆವೆಲಲ್ಲಿ ಇನ್ಸುಲಿನ್ ಜಾಸ್ತಿ ಆದಾಗ ನಮಗೆ ಹೊರಗಡೆಯಿಂದ ಕೊಡುವ ಇನ್ಸುಲಿನ್ ಡೋಸೇಜ್ ಕಡಿಮೆ ಆಗಿ ಅಥವಾ ಮಾತ್ರೆಯು ಡೋಸೇಜ್ ಕಡಿಮೆ ಆಗಿ ಶುಗರ್ ತತ್ತಕ್ಷಣ ತನಗೆ ತಾನೇ ಕಂಟ್ರೋಲ್ ಬರುತ್ತದೆ. ಹೀಗಿರುವಾಗ ನಿಮಗೆ ಡಯಾಬಿಟಿಸ್ ಇದ್ದು ನಿಮಗೆ ಹಗಲೆಲ್ಲ ಶುಗರ್ ಅತಿಯಾಗಿ ಕಡಿಮೆ ಆಗಿ ಹಾಸ್ಪಿಟಲೈಸೇಷನ್ ಅಡ್ಮಿಟ್ ಆಗ್ತಾ ಇದ್ದರೆ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ನಮಸ್ಕಾರ ಸರ್. ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಹಾ, ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ಒಂದ ಕಡೆ ಹೋಗ್ತಾವ್ರಿ, ಅದಕ್ಕೆ ನೀರು ಕುಡಿದ್ರೆ ನೀರು ಕುಡಿರ್ತಾರ, ನೀರು ಕುಡಿದ್ರೆ ನೀರು ಎಷ್ಟು ಕುಡಿದ್ರೆ ಹಂಗಾಗಾಯ್ತು. ಒಂದಕ್ಕೆ ಹಳದಿ ಹೋಗ್ತದೋ ನಿಮಗೆ? ಅಂದರೆ ನಿಮಗೇನಾದರೂ ಲಿವರ್ ತೊಂದರೆ ಇರ್ಬೋದು, ತಾವೇನಾದರೂ ಡ್ರಿಂಕ್ಸ್ ಮಾಡ್ತೀರಾ? ಇಲ್ಲರಿ ಸರ್. ಡ್ರಿಂಕ್ಸ್ ಮಾಡಲ್ವಾ? ಅಂದರೆ ಏನಾದರೂ ಲಿವರ್ ತೊಂದರೆ ಇರ್ಬೋದು ಸರ್ ತಮಗೆ ಹಳದಿ ಆಗ್ತಿದ್ರೆ. ಒಂದು ಹಳದಿ ಆಗ್ತಿದ್ರೆ ಒಂದು ನಿಮಗೆ ಡಿಹೈಡ್ರೇಷನ್, ಅಂದರೆ ನೀರಿನ ಅಂಶ ಬಾಡಿಯಲ್ಲಿ ಕಡಿಮೆ ಆದಾಗ ಕಾನ್ಸಂಟ್ರೇಟೆಡ್ ಯೂರಿನ್ ಆಗಿ ಒಂದು ಹಳದಿ ಆಗೋ ಸಂಭವ ಇರುತ್ತದೆ. ನೀವು ನೀರು ಚೆನ್ನಾಗಿ ಕುಡಿತಾ ಇದ್ದರೆ ನಿಮಗೆ ಏನಾದರೂ ಲಿವರ್ ತೊಂದರೆ ಇದೆಯೇನಂತ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಸರ್. ಏನಾದರೂ ಮಾತ್ರೆ ತೊಗೋತಿದ್ರು ಯೂರಿನ್ ಹಳದಿ ಆಗೋ ಸಂಭವ ಇರ್ತಾವೆ ಸರ್. ಯಾವುದಾದ್ರೂ ಮಾತ್ರೆ ತೊಗೋತಿದ್ರು ಹಾಗಿದ್ರೆ ಒಂದ್ಸಲ ಏನು ಸರ್ ಕಂಟಿನ್ಯೂ ಆಗಲ್ಲ? ಅದೇ ನನ್ನ ಪ್ರಕಾರ ನಿಮ್ಮ ನೀರಿನ ಅಂಶ ಜಾಸ್ತಿ ಮಾಡಿದ್ರೆ ಒಳ್ಳೆಯದೇ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಕೇಳ್ರಿ ಹಿರೇಮಠ. ಸರ್, ನಮ್ದು ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಹಿರೇಮಠ ಅವ್ರೆ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂದ್ರೆ ರೀ, ಮೂತ್ರದಿಂದ ರೋಗ ಬರದೆ ಇರುವ ಹಾಗೆ ಅಂದ್ರೆ ನೀವು ರಿಪೀಟೆಡ್ ಎವ್ರಿ 6 months ಅಥವಾ ಒಂದು ಹೇಳಿದಾಗೆ ನಾನು ನಿಮ್ ಕಿಡ್ನಿ ಫಂಕ್ಷನ್ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಸರ್. ಕ್ರಿಯಾಟಿನ್ ಎಂಬ ನಿಮ್ಮ ಬ್ಲಡ್ ಅಲ್ಲಿ ಕ್ರಿಯಾಟಿನ್ ಪರೀಕ್ಷೆ ಮಾಡಿಸಬೇಕಾಗುತ್ತದೆ. ಅದು 0.8 to 1.2 ಒಳಗಡೆ ಇದ್ರೆ ನಾರ್ಮಲ್ ಇದೆ ಅಂತ ಅರ್ಥ. ಕ್ರಿಯಾಟಿನ್ ಅದಕ್ಕಿಂತ ಏನಾದರೂ ಜಾಸ್ತಿ ಆಗಿದ್ರೆ ಅದನ್ನ ಕಿಡ್ನಿ ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕಾಗುತ್ತೆ. ಎರಡನೇದಾಗಿ ಯೂರಿನ್ ರೊಟೀನ್, ನಾರ್ಮಲ್ ಯೂರಿನ್ ಟೆಸ್ಟು. ಕ್ರಿಯಾಟಿನ್ಗೆ 100 to 125 ರೂಪಾಯಿ ಆಗುತ್ತೆ, ಯೂರಿನ್ ರೊಟೀನು 30 to 65 ರೂಪಾಯಿ ಆಗುತ್ತದೆ. ಇದು ಭಾಳ ಕಡಿಮೆ ದುಡ್ಡಲ್ಲಿ ನಿಮಗೆ ಕಿಡ್ನಿ ರೋಗ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಯೂರಿನ್ ರೊಟೀನಿಂದ ಏನೇನು ಗೊತ್ತಾಗುತ್ತೆ ಅಂದರೆ ಪ್ರೋಟೀನ್ ಲೀಕ್ ಜಾಸ್ತಿ ಆಗ್ತಿದೆಯೋ ಇಲ್ಲೋ, ಅಥವಾ ಏನಾದರೂ ರಕ್ತ ಕಣಗಳು ಏನಾದರೂ ಕಂಡ್ರೆ ನಿಮಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಇನ್ನೊಂದು ಅಲ್ಟ್ರಾಸೌಂಡ್, ಹೊಟ್ಟೆ ಸ್ಕ್ಯಾನ್ ಮಾಡೋದ್ರಿಂದ ಕಿಡ್ನಿ ಗಾತ್ರಗಳು ಗೊತ್ತಾಗುತ್ತೆ ಸರ್. ಕಿಡ್ನಿ ಸೈಜ್ ಕಡಿಮೆ ಆಗಿದ್ರೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಅರ್ಥ ಸರ್. ಸರ್, ಹಿಂದಿನ ಕಾಲವರು ಕೇಳಿದ ಹಾಗೆ ಮೂತ್ರ ಹಳದಿ ಹೋಗ್ತಿರ್ತದ್ರ, ಅದಕ್ಕೆ ನೀರಿನ ಕಲರ್ನ ಹೋಗ್ಬೇಕಂತಾರಲ್ಲ ಸರ್, ಅದಕ್ಕೆ ಏನಾದರೂ ಅದಕ್ಕೂ ಕೂಡ ಏನಾದರೂ ಮುಂಜಾಗ್ರತೆ ಮನೆಯಲ್ಲಿ ಮಾಡುವಂತ ಕ್ರಮಗಳು ಇವೆಯಾ ಸರ್? ಏನಂದ್ರೆ ಕಿಡ್ನಿ ಈಗ ಇಲ್ರಿ ಇಲ್ರಿ ಮೂತ್ರ ಈಗ ಹಿಂದಿನ ಕರೆದಾರ ಒಬ್ರು ಕೇಳಿದ್ರಲ್ರಿ ಮೂತ್ರ ಹಳದಿ ನೀರಿನ ಕಲರ್ ಹೋಗ್ಬೇಕಾದ್ರ ಅಥವಾ ನೀರಿನ ಹಾಗೆ ಹೋಗ್ಬೇಕಾದ್ರ ಮನೆಯಲ್ಲಿ ಮಾಡಬೇಕಾದ ಏನಾದ್ರೂ ಮುಂಜಾಗ್ರತಾ ಕ್ರಮಗಳು ಇವೆಯಾ ಸರ್? ನೀರು ಚೆನ್ನಾಗಿ ಕುಡಿಬೇಕಷ್ಟೇ ಸರ್, ಮತ್ತೇನಿಲ್ಲ. 8 ಗ್ಲಾಸ್ ನೀರು ಕುಡಿಬೇಕು, ಅಟ್ ಲೀಸ್ಟ್ 2 liters ನೀರು ಕುಡಿ. ನೀವೇನಾದರೂ ರೈತರಿದ್ದೆ ಹೊರಗಡೆ ಹೊರಾಂಗಣದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ 3.5 liters ಕುಡಿಬೇಕಾಗತ್ತೆ. ಅದ್ರ ಜೊತೆಗೆ ಎಳ್ನೀರು ಅಂಥವನ್ನೆಲ್ಲ ಅಂದರೆ ಬಾರ್ಲಿ ವಾಟರ್ ಎಳ್ನೀರು ಅವನ್ನೆಲ್ಲ ಕುಡಿದ್ರೆ ಒಳ್ಳೇದು ಸರ್. ಅದ್ರ ಜೊತೆಗೆ ಶುದ್ಧವಾದ ನೀರನ್ನು ಕೂಡ ಕುಡಿಬೇಕಾಗ್ತದೆ. ಏನು ಪ್ರಾಬ್ಲಮ್ ಇಲ್ಲಲ್ರಿ ಕಿಡ್ನಿಗೆ? ಯಾವ್ದು ಸರ್? ಎಳ್ನೀರನ್ನ ವಾರದಲ್ಲಿ ಒಂದು ಅಥವಾ ಎರಡು ಸಲ ಕುಡಿದ್ರೆ ಏನು ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಆಯ್ತು ಸರ್, ಎಲ್ಲ ಮಾಹಿತಿ ಧನ್ಯವಾದಗಳು ಹಾಗೂ ಶುಭಾಶಯಗಳು ಸರ್ ಮತ್ತು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಡಿ ಆರೋಗ್ಯ ಸಂವಾದ ಡಾಕ್ಟರ್, ಇಲ್ಲಿ ನಂದೊಂದು ಪ್ರಶ್ನೆ ಹೇಳಿ. ಇವಾಗಷ್ಟೇ ತಾವು ಹೇಳಿದ್ರಿ ಈ ಕಿಡ್ನಿಯಲ್ಲಿ ಹರಳಿನ ಸಮಸ್ಯೆಗಳು ಕೂಡ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇವೆ ಅಂತೇಳಿ, ಇದಕ್ಕೆ ಕಾರಣ ಏನು ಮತ್ತು ಇದನ್ನು ತಡೆಗಟ್ಟುವುದು ಹೇಗೆ ಅಂತ? ಕಿಡ್ನಿ ಇದು ಬಹಳ ಸಹಜವಾಗಿ ಸರ್, ಇದನ್ನು ಯು ಹ್ಯಾವ್ ಟು ಡ್ರಿಂಕ್ ಮೋರ್ ವಾಟರ್, ಅಂದರೆ ಚೆನ್ನಾಗಿ ನೀರು 3-4 liters ಕುಡಿದು 2-2.5 liters ಯುರಿನ್ ಆಗುವ ಥರ ನೋಡ್ಕೊಳ್ಬೇಕು ಸರ್. 2-2.5 liters ಯುರಿನ್ ಆಗಬೇಕು ಸರ್, ಅಷ್ಟು ನೀರು ಕುಡಿಬೇಕು ನೀವು. ಎರಡನೇದಾಗಿ ಯು ಶುಡ್ ಲಿಮಿಟ್ ಯುವರ್ ಸೋಡಿಯಂ ಇಂಟೇಕ್. ಸೋಡಿಯಂ ಇಂಟೇಕ್ ಅಂದರೆ 4-5-6 grams ಪರ್ ಡೇ ತೊಗೋಬೇಕು. ಹೆಚ್ಚಾಗಿ ಎಕ್ಸ್ಟ್ರಾ ಆ್ಯಡೆಡ್ ಸಾಲ್ಟ್ಸ್ ಅವಾಯ್ಡ್ ಮಾಡಬೇಕು. ಆಮೇಲೆ ಪಿಕಲ್ಸ್, ಪಾಪಡ್, ಚಿಪ್ಸ್ನೆಲ್ಲ ಮಾಡಿ ಎಕ್ಸ್ಟ್ರಾ ಆ್ಯಡೆಡ್ ಸಾಲ್ಟ್ ಪ್ರೊಸೆಸ್ಡ್ ಎಕ್ಸ್ಪೆಷಲಿ ಪ್ಯಾಕ್ಡ್ ಫುಡ್ಸಲ್ಲಿ ಇರುತ್ತಲ್ಲ ಸರ್, ಯು ಶುಡ್ ಆಲ್ವೇಸ್ ಅದರಲ್ಲಿ ಸೋಡಿಯಂ ಕಂಟೆಂಟ್ ಎಷ್ಟಿರುತ್ತೆ ಅಂದ್ಕೊಂಡು ನೋಡಿಕೊಂಡು ಯು ಶುಡ್ ಕನ್ಸ್ಯೂಮ್ ಆ ಪ್ಯಾಕ್ಡ್ ಫುಡ್ಸ್, ಎಕ್ಸ್ಪೆಷಲಿ ಮ್ಯಾಗಿ ಎಲ್ಲ ಇದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಯು ಶುಡ್ ಆಲ್ವೇಸ್ ಸಿ ದ ಸೋಡಿಯಂ ಕಂಟೆಂಟ್ ಇನ್ ಎವ್ರಿ ಪ್ಯಾಕ್ಡ್ ಫುಡ್ ಸರ್. ದಟ್ಸ್ ವೈ ಐ ಟೋಲ್ಡ್ ಯು ಶುಡ್ ಅವಾಯ್ಡ್ ಪ್ಯಾಕ್ಡ್ ಈಟಿಂಗ್ ಪ್ಯಾಕ್ಡ್ ಫುಡ್ಸ್ ಎಕ್ಸ್ಪೆಷಲಿ. ಉಪ್ಪಿನ ಅಂಶ ನೋಡಬೇಕು ಸರ್, ಉಪ್ಪಿನ ಅಂಶ ಆಹಾರದಲ್ಲಿ ಕಡಿಮೆ ಮಾಡಬೇಕು. ಆಮೇಲೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಮಾಡಬೇಕು. ಆಮೇಲೆ ನಾನ್ ವೆಜ್ ಕಡಿಮೆ ಮಾಡಬೇಕು ಸರ್, ಪರ್ಟಿಕ್ಯುಲರ್ಲಿ ಫಿಶ್, ಆಮೇಲೆ ರೆಡ್ ಮೀಟ್ ತಿನ್ನೋದನ್ನು ಕಡಿಮೆ ಮಾಡಿದರೆ ಫಾಸ್ಫೇಟ್ ಸ್ಟೋನ್ಸ್ ಕಡಿಮೆ ಆಗುತ್ತೆ ಸರ್. ಆಮೇಲೆ ಇನ್ನೊಂದು, ನೀವು ನಿಮ್ಮ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಂಡ್ರೆ ಕಿಡ್ನಿ ಹಲ್ಲುಗಳು ಕಡಿಮೆ ಆಗುತ್ತೆ. ಆಮೇಲೆ ಯು ಶುಡ್ ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್, ಹೋಲ್ ಗ್ರೀನ್ಸ್, ಲೋ ಫ್ಯಾಟ್ ಡೈರಿ ಪ್ರೋಟೀನ್ಸ್, ಡೈಲಿ ಡೈರಿ ಪ್ರಾಡಕ್ಟ್ಸ್ ತೊಗೋಬೇಕು ಸರ್. ಪರ್ಟಿಕ್ಯುಲರ್ಲಿ ಹಾಗಲಕಾಯಿ ತೊಗೋಬೇಕು, ಊಟದಲ್ಲಿ ಹಾಗಲಕಾಯಿ ತೊಗೊಳ್ಬೇಕು, ಕ್ಯಾರೆಟು, ಎಳ್ನೀರು, ಬಾರ್ಲಿ ವಾಟರ್ ತೊಗೋಬೇಕು, ಅನಾನಸ್ ರಸ, ಬಾಳೆಹಣ್ಣು, ನಿಂಬೆಹಣ್ಣು, ಅಲಸಂದಿ ಕಾಳು ತೊಗೋಬೋದು ಸರ್. ಬಟ್ ನೀವು ಏನೇನು ಅವಾಯ್ಡ್ ಮಾಡಬೇಕಂದ್ರೆ ಅನ್ನೆಸರಿ ಕ್ಯಾಲ್ಸಿಯಮ್, ಬೆನ್ನು ಬರ್ತಾಯಿದೆ, ಆಮೇಲೆ ಮೂಳೆ ನೋವು ಆಗ್ತಿದೆ ಅಂತದ್ದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ವಿಟಮಿನ್ ಟಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಲಾರ್ದ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ತಿನ್ನೋದು, ಗಂಟಲು ಹಗಲೆಲ್ಲ ವಿಟಮಿನ್ ಸಿ, ವಿಟಮಿನ್ ಡಿ, ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಿಂದನೂ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಎಕ್ಸೆಸಿವ್ ಕೆಫಿನ್, ಟೀ ಕಾಫಿಯಲ್ಲಿ ಕೆಫಿನ್ ಜಾಸ್ತಿ ಇರುತ್ತೆ, ಅದನ್ನು ಜಾಸ್ತಿ ಟೀ ಕಾಫಿ ಕುಡಿಯೋದು ಕಡಿಮೆ ಮಾಡಬೇಕು. ಬ್ಲ್ಯಾಕ್ ಟೀ ಕುಡಿಯೋದನ್ನು ಕಡಿಮೆ ಮಾಡಬೇಕಾಗುತ್ತದೆ. ಗ್ರೇಪ್ ಫ್ರೂಟ್ ಜ್ಯೂಸು, ಎಕ್ಸ್ಪೆಷಲಿ ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ ತಿನ್ನೋದು, ಆ್ಯಪಲ್ ಜ್ಯೂಸ್ ಕುಡಿಯೋದು ಕಡಿಮೆ ಮಾಡಬೇಕು. ಆಮೇಲೆ ಪರ್ಟಿಕ್ಯುಲರ್ಲಿ ಕ್ರ್ಯಾಶ್ ಡೈಟ್ಸ್ ಅಂದರೆ ಇವು ಡೈಟ್ಸ್ ತೊಗೊಳ್ಳೋದ್ರಿಂದ ಸಡನ್ನಾಗಿ ವೇಟ್ ಲಾಸ್ ಆಗಿಬಿಡುತ್ತೆ ಸರ್. ವೇಟ್ ಲಾಸು ಒಂದು ಕೆಜಿಯಿಂದ 1.5 kg ಪರ್ ಮಂತ್ ಆಗ್ಬೇಕು ಸರ್. ಸಡನ್ನಾಗಿ 10 kg ಒಂದು ಮಂತಲ್ಲಿ ಇಳಿದ್ಬಿಟ್ರೆ ಕಿಡ್ನಿ ಸ್ಟೋನ್ಗೆ ಅದೊಂದು ಕಾರಣ ಸರ್. ಆಮೇಲೆ ಎರಡನೇದು, ಯು ಶುಡ್ ಲಿಮಿಟ್ ಯುವರ್ ಸ್ವೀಟ್, ಲಿಮಿಟ್ ಶುಗರ್ ಅವಾಯ್ಡ್ ಮಾಡಬೇಕು ಸರ್. ಅಂದರೆ ಕೇಕು, ಆಮೇಲೆ ಪ್ರೊಸೆಸ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತದೆ. ಆಮೇಲೆ ಎಕ್ಸ್ಪೆಷಲಿ ಯಾವ್ಯಾವ ವೆಜಿಟೇಬಲ್ಸ್ ಅವಾಯ್ಡ್ ಮಾಡಬೇಕಂದ್ರೆ ಬದನೆಕಾಯಿ, ಪಾಲಕ್, ಟೊಮ್ಯಾಟೊ, ಕಪ್ಪು ದ್ರಾಕ್ಷಿ, ಸೌತೆಕಾಯಿ, ಚಿಕ್ಕು, ಮಶ್ರೂಮ್ಸ್ ಅಂತ ಕಡಿಮೆ ತಿನ್ನೋದು ಕಡಿಮೆ ಮಾಡಿದ್ರೆ ಒಳ್ಳೆಯದು. ತಿನ್ನಬಾರ್ದಂತೆಲ್ಲ ಮಿತವಾಗಿ ತಿಂದರೆ ಒಳ್ಳೆಯದು ಸರ್. ಇವೆಲ್ಲ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಆಗೋದು ತಡೆಯಬಹುದು ಸರ್. ಈಗೊಂದು ಕರೆ ತಗೊಳ್ಳೋಣ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾವು ಇಲ್ಲಿ ಸವದತ್ತಿಯಿಂದ ಶಿವಾನಂದ್ ಅಂತ ಹೇಳಿ ಮಾತಾಡೋದು ಸರ್. ಕೇಳ್ರಿ ಶಿವಾನಂದ್, ನಿಮ್ ಪ್ರಶ್ನೆ ಏನು ಅಂದ್ರೆ, ಈಗ ಡಯಾಬಿಟಿಕ್ ಪೇಷಂಟ್ ಇದ್ದವ್ರಿ, ಟ್ರೀಟ್ಮೆಂಟ್ ಇದ್ದವ್ರ, ಇದು ಎಳನೀರ್ ಕುಡಿಬಹುದಾ ಅಥವಾ ಕುಡಿಬಾರದ? ಎಳ್ನೀರ್ ಕುಡಿಬಾರ್ದು ಸರ್. ಆಕ್ಚುಲಿ ಎಳ್ನೀರ್ ಕುಡಿದ್ರೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಒಂದೇದು, ಆಮೇಲೆ ಪೊಟ್ಯಾಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಕುಡಿದ್ರೆ ಶುಗರ್ ಜಾಸ್ತಿ ಆಗುತ್ತೆ ಸರ್ ಡಯಾಬಿಟಿಕ್ ಪೇಷಂಟ್ನಲ್ಲಿ. ಅದರ ಹೇಳಿದ್ನಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಸರ್. ಅದರ್ ಫಿಸಿಕಲ್ ಆಕ್ಟಿವಿಟಿ ಶುಡ್ ಅವಾಯ್ಡ್ ಪ್ರೋಸೆಸ್ ಫುಡ್ಸ್, ಎಕ್ಸ್ಟ್ರಾ ಸಾಲ್ಟ್ ತೊಗೊಳೋದು ಅವಾಯ್ಡ್ ಮಾಡಿ, ಬ್ಲಡ್ ಪ್ರೆಷರು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಆಯಿಲಿ ಫುಡ್ ಅವಾಯ್ಡ್, ಪ್ರೋಸೆಸ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು. ಪಿಜ್ಜಾ, ಬರ್ಗರ್, ಪ್ಯಾಕ್ಡ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಉಳಿದ ಎಲ್ಲ ಥರಗಳದ್ದು ಅದರ್ ವೆಜಿಟೇಬಲ್ಸ್ ತಿನ್ಬೋದು ಸರ್, ಅದನ್ನು ಎಕ್ಸ್ಪೆಷಲಿ ನೀವು ಎಳ್ನೀರೆಲ್ಲ ಕುಡಿಬಾರ್ದು, ಅದು ಬೇರೆದೆಲ್ಲ ತಗೋಬೋದು ಸರ್. ಸಂವಾದ ಅರುಣ್ ನಾಯಕ್ ಸರ್ಗೂ ಡಾಕ್ಟರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ. ನಿಮ್ಮ ಪ್ರಶ್ನೆ ಏನು? ನಾನು ಸಿರೋಳಿಂದ ನಿಮಿತ್ತ ಕೇಳೋದು ಉದಯ ಸರ್. ಹಾ ಕೇಳಿ, ನಿಮ್ ಪ್ರಶ್ನೆ ಏನು ಸರ್? ಈಗ ABR ಕಾರ್ಡ್ ಮತ್ತು ಆಯುಷ್ಮಾನ್ ಕಾರ್ಡ್ ಇದಾವಲ್ಲ, ಮೋದಿ ಕಾರ್ಡ್, ಅದರಿಂದ ಏನು ನಿಮಗೆ ಸೌಲಭ್ಯ ಇದಾವ ನಮ್ ಕೇಳುವರಿಗೆ ಒಟ್ಟು ತಿಳಿಸಿದ್ರೆ ಅನುಕೂಲ ಆಗತ್ತ ಅಂತ ನನ್ನ ಪ್ರಶ್ನೆ ಇದೆ ಸರ್. ಈಗ ಯಾಕಂದ್ರೆ ABR ಕಾರ್ಡ್ ಇದೆ, ಆಯುಷ್ಮಾನ್ ಕಾರ್ಡ್ ಇದೆ ಅಂತಾರ, ನಿಮ್ ಕಡೆ ಬಂದ್ರೆ ಅಡ್ಮಿಟ್ ಆದ್ರ ನೀವು ಈಗ 4 ಲಕ್ಷದಿಂದ 5 ಲಕ್ಷ ಅಂತ ಹೇಳ್ತಿರಲ್ಲ ಸರ್, ಅದ್ರಾಗ ಏನಾರ ಸೌಲಭ್ಯ ಇದ್ದು ಅನ್ನ ನಮ್ ಕೇಳುವರಿಗೆ ತಿಳಿಸ್ಬೇಕಂತ, ಯಾಕಂದ್ರೆ ಗ್ರಾಮೀಣ ಪ್ರದೇಶದೊಳಗ ತಿಳಿದಿಲ್ಲ ಸರ್. ಕರೆಕ್ಟ್ ಸರ್, ಕರೆಕ್ಟ್. ಏನಾರ ಮಾಹಿತಿ ಇದ್ರೆ ಒಟ್ಟು ತಿಳಿಸ್ಕೊಡಿ. ಎಕ್ಸ್ಪೆಷಲಿ ನಮ್ಮ ಕಿಡ್ನಿ ಡಿಸೀಸ್ ಅಂದರೆ ಈಗ ತಾತ್ಕಾಲಿಕವಾಗಿ ಕಿಡ್ನಿ ಡ್ಯಾಮೇಜ್ ಆಗಿರ್ತದಲ್ಲ, ಡಯಾಲಿಸಿಸ್ ಡಿಪೆಂಡೆಂಟ್, ಸ್ವಲ್ಪ ದಿನ ಡಯಾಲಿಸಿಸ್ ಬೇಕಾದವ್ರಿಗೆ 25,000 ಕೊಡ್ಬೋದು ಸರ್. 25,000 ಫ್ರೀ ಕನ್ಸೆಷನ್ ಇದೆ, 25,000 ಅಂದರೆ 30,000 ಕನ್ಸೆಷನ್ ಇದೆ ಸರ್. ಎರಡನೇದಾಗಿ ದೀರ್ಘಕಾಲ ಕಿಡ್ನಿ ವೈಫಲ್ಯ ಆದವ್ರಿಗೆ ನಾವು ಫಿಸ್ತುಲ ಅಂತ ಮಾಡಿಸ್ತೀವಿ ಸರ್. ಮುಂದೇನಾದರೂ ಡಯಾಲಿಸಿಸ್ ಬೇಕಾದರೆ ಅದರಿಂದ ಚುಚ್ಚಿ ಡಯಾಲಿಸಿಸ್ ಮಾಡಬೇಕು, ಅದರಲ್ಲಿ 7,500-8,000 ಅದರಲ್ಲಿ ಕನ್ಸೆಷನ್ ಮಾಡ್ಬೋದು ಸರ್. ಹೌದು ಸರ್, ಉಳಿಕಿದ್ದು ನೀವು ಕಟ್ಟಬೇಕಾಗತ್ತೆ ಸರ್. ಟೋಟಲ್ ಅಮೌಂಟ್ ಅಂದ್ರೆ ಈಗ ಟೋಟಲ್ ಅಮೌಂಟ್ ಮಿನಿಮಮ್ 10,000 ಅಷ್ಟೇ ಸರ್, ಜಾಸ್ತಿ ಏನಾಗಲ್ಲ. ಫಿಸ್ತುಲ್ 10-15,000 ಆಗುತ್ತೆ, ಅದರಲ್ಲಿ ಅರ್ಧ ಗೌರ್ಮೆಂಟ್ ಕಟ್ಟುತ್ತೆ, ನೀವು ಉಳಿದ ಅರ್ಧ ನೀವು ಕಟ್ಟಬೇಕು ಸರ್. ಈಗ ಕೇಳುವರಿಗೆ ಅನುಕೂಲ ಆಗಲಿ ಅಂತ ನಾ ಕೇಳಿದೆ ಸರ್. ಒಳ್ಳೇದಾಯ್ತು ಸರ್, ಒಳ್ಳೇದಾಯ್ತು. ಕರೆಕ್ಟ್ ಸರ್, ಕರೆಕ್ಟ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ಕಾರ. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ಉಮೇಶ್ ಅಂತ ಸಂಡ್ರು ಸರ್. ಹಾ ಕೇಳಿ, ನಿಮ್ ಪ್ರಶ್ನೆ ಏನು ಉಮೇಶ್? ಈಗ ರಿಸರ್ಚ್ ಬಹಳ ಹೋಗ್ತದೆ ಸರ್, 1 ತಾಸು ಕಡಿಮೆ 2 ತಾಸು ಹಂಗ ಹೋಗುತ್ತೆ, ಅದಕ್ಕೆಲ್ಲ ಪ್ರಾಬ್ಲಮ್. ನಿಮ್ಗೆ ವಯಸ್ಸು ಎಷ್ಟು ಸರ್ ಉಮೇಶ್ ಅವರ? ಸರ್ 49 ಸರ್. 49, ಓಕೆ. ನಿಮ್ಗೆ ಏನ್ ನಿಮ್ಗೆ ರಿಸರ್ಚ್ ಬಹಳ ಹೋಗುತ್ತಾ? ಹಾ ರಿಸರ್ಚ್ ಅದು 1 ತಾಸು ಅಂದ್ರೆ ಮಿನಿಮಮ್ ಸರ್ 2 ತಾಸು ಒಂದ್ಸರ ಹೋಗುತ್ತೆ, ಹೋಗ್ತೀವಿ ಸರ್. ಆಮೇಲೆ ಮೋಷನ್ ಮಾತ್ರ ಬೆಳಿಗ್ಗೆ ಕಾಫಿ ಟೀ ಕುಡಿದ್ ಮಾತ್ರ ಮೋಷನ್ ಕ್ಲಿಯರ್ ಆಗತ್ತೆ ಸರ್. ಇಲ್ಲ ಅದಕ್ಕೆ ಏನೋ ಪ್ರಾಬ್ಲಮ್ ಏನು ಇಲ್ಲ ಸರ್. ಮೋಶ ಹಗಲೆಲ್ಲ ಯೂರಿನ್ ಪಾಸ್ ಮಾಡೋದು ಯೂರಿನರಿ ಮೂತ್ರ ಸೋಂಕಾಗಿದೆ ಅಂತ ಅರ್ಥ ಸರ್. ಅದು ಮೂತ್ರ ಸೋಂಕಾಗಿದೆ ಅಂತ ಅರ್ಥ. ನೀವು ಚೆನ್ನಾಗಿ ನೀರು ಕುಡಿಬೇಕು, ನೀರು ಚೆನ್ನಾಗಿ ಕುಡಿಬೇಕಾಗುತ್ತೆ. ಆಮೇಲೆ ಒಂದ್ಸಲ ಪರೀಕ್ಷೆ ಮಾಡಿಸಿದ್ರು, ಯೂರಿನ್ ರೊಟೀನ್ ಅಂತ ಪರೀಕ್ಷೆ ಮಾಡಿಸಿದ್ರೆ ಗೊತ್ತಾಗುತ್ತೆ ಸರ್. ಅದರಲ್ಲಿ ಏನಾದರೂ RBC ಅಂದ್ರೆ ಪಸ್ ಸೆಲ್ಸ್ ಇದ್ರೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಅದನ್ನ ಮಾಡಿಸಿ ಪರೀಕ್ಷೆ ಸೋಂಕಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸರ್. ಪ್ರಾಬ್ಲಮ್ ಏನಿಲ್ಲ, ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ, ಸಿಸ್ಟೈಟಿಸ್ ಅಂತ ಆಗಿರ್ತದೆ. ನೀವು ಸ್ವಲ್ಪ ಆಂಟಿಬಯೋಟಿಕ್ ಕೋರ್ಸ್ ಆಫ್ ಆಂಟಿಬಯೋಟಿಕ್ ತಗೊಂಡ್ರೆ ಕಡಿಮೆ ಆಗುತ್ತೆ. ನೀರು ಚೆನ್ನಾಗಿ ತಗೋಬೇಕು ಪರ್ಟಿಕ್ಯುಲರ್ಲಿ. ಅಷ್ಟೇ ಸರ್. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾವು ಮಂಡ್ಯದಿಂದ ಚಂದ್ರು ಅಂತ ಸರ್. ಹಾ ಕೇಳಿ ಚಂದ್ರು. ಸರ್, ನಮಗೆ ಈ ಎದೆ ತಾವು ಒಂಚೂರು ಒತ್ತಂಗ ಆಯ್ತದೆ ಸರ್, ನೋಯ್ತದೆ ಸರ್. ಎದೆಯಲ್ಲ? ಹಾ, ಎದೆ ಭಾಗದಿಂದ ಅಡ್ಚರಿ ಮೂಳೆ. ಓಕೆ, ನಿಮ್ಗೆ ವಯಸ್ಸು ಎಷ್ಟು ಸರ್? 35 ಸರ್. 35, ಓಕೆ ಸರ್. ನಿಮಗೇನಾದರೂ BP ಶುಗರು ಹಾರ್ಟ್ ತೊಂದರೆ ಏನಾದ್ರು ಇದೆಯಾ? ಇಲ್ಲ ಸರ್. ಒಂದು ಎದೆಯಲ್ಲಿ ನೋವು ಆಗ್ತಿದೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಅರ್ಥ, ಅಸಿಡಿಟಿ ಆಗಿದೆ ಅಂತ ಅರ್ಥ. ಎರಡನೇದು ಹೃದಯದಲ್ಲಿ ಏನಾದ್ರೂ ತೊಂದರೆ ಇದೆ ಅಂತ ಅರ್ಥ. ಹಾ, ಎದೆ ಭಾಗ ಕೆಳಗಡೆ. ಓಕೆ ಸರ್, ಓಕೆ ಓಕೆ. ಅಂದ್ರೆ ಗ್ಯಾಸ್ಟ್ರೈಟಿಸ್, ನನ್ನ ಪ್ರಕಾರ ಗ್ಯಾಸ್ಟ್ರೈಟಿಸ್ ಆಗಿರ್ತದೆ, ಅಸಿಡಿಟಿ ಆಗಿರ್ತದೆ. ಅದಕ್ಕೆ ಚೆನ್ನಾಗಿ ನೀರು ಕುಡಿಬೇಕು, ಅದನ್ನ ಪರಗ ಟೈಮ್ ಟು ಟೈಮ್ ಊಟ ಮಾಡಿದ್ರೆ ಸಾಕು. ಪರ್ಟಿಕ್ಯುಲರ್ಲಿ ಯು ಶುಡ್ ಅವಾಯ್ಡ್ ಆಲ್ ಸ್ಪೈಸಿ ಫುಡ್ಡು, ಒಂದು ಪ್ರೋಸ ಆಮೇಲೆ ಇವನ್ನೆಲ್ಲ ಮಾಡಿದ್ರೆ ನಿಮಗೆ. ಸರಿ, ಆದರೂ ಅವರು ಒಂದ್ಸರಿ ತಜ್ಞ ವೈದ್ಯರನ್ನು ಅದೇ ಮತ್ತೆ ಹಾರ್ಟ್ ಇದನ್ನ ತೊಂದರೆ ಆದರೆ ECG ಹಾಕು ಅಂತ ಮಾಡ್ತಾರೆ, ತಜ್ಞವರು ಭೇಟಿ ಆಗೋದು ಒಳ್ಳೇದು ಸರ್. ಎಕ್ಸಾಮಿನೇಷನ್ ಮಾಡಿ ಏನಾದರೂ ಗೊತ್ತಾಗುತ್ತೆ ಸರ್. ನೀವು ಫೋನಲ್ಲಿ ಅಷ್ಟು ಇದು ಆಗಲ್ಲ ನನಗೆ. ಓಕೆ ಸರ್. ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾವು ವಿಜಯ್ ಕುಮಾರ್ ಸಾಂಬಗಳ ಅಂತ ಮಾತಾಡ್ರಿ, ಕೋಲ್ಹಾಪುರ ಮಹಾರಾಷ್ಟ್ರದಿಂದ. ಕೇಳಿ ವಿಜಯ್, ನಿಮ್ ಪ್ರಶ್ನೆ ಏನು? ನಾವು ಕುಂಭ ಜಲದ ನೀರು ಕುಡ್ತೇವ್ರಿ ಸರ್, ಯೋಗ್ಯ ಅಯೋಗ್ಯರಿ? ಇದು ಹೊಳಿ ನೀರು ಬಿದ್ದವ್ರಿ ನಮ್ಗ. ಕುಂಭ ಜಲ ನೀರು ಕುಡ್ತೇವ್ರಿ ಕುಂಬಿಜಲ ಏನದು ಅಂದ್ರೆ ಸೀನಿಯರ್ ಸರ್ ಸೀನಿಯರ್ ಅದು ಸೀನಿಯರ್ ಅದು ಅದು ಬೋರ್ವೆಲ್ ದಾಗಿಂದ ಕುಂಭಜಲ ಈಗ ಕರ್ನಾಟಕದ ಕುಂಭಜಲ ಅಂತಾರೆ ನಮ್ಮ ಕಡೆ ಪೇಜಲ ಅಂತಾರೆ ಅದು ಬೋರ್ದಾಗಿಂದ ಫಿಲ್ಟರ್ ಆಗಿ ಬರ್ತಾರೆ ನೀರು ಅಲ್ಲ ಫಿಲ್ಟರ್ ಬೋರಿಂದ ಬೋರ್ ವಾಟರ್ ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ಏನು ತೊಂದರೆ ಇಲ್ಲ ಸರ್ ಫಿಲ್ಟರ್ ಮಾಡಿ ಬರ್ತಾರೆ ಏನು ತೊಂದರೆ ಇಲ್ಲ ಸರ್ ಅದ್ರಿಂದ ಏನು ತೊಂದರೆ ಆಗಲ್ಲ ಇಲ್ರಿ ಒಟ್ಟು ನೀವು ನೀರು ಶುದ್ಧವಾಗಿರಬೇಕು ಅಷ್ಟೇ ಅದರಿಂದ ನಿಮ್ಗೆ ಏನಾದರೂ ಇತ್ತೀಚೆಗೆ ತೊಂದರೆ ಆಗಿದೆಯಾ ಏನು ತೊಂದರೆ ಆಗಿಲ್ಲ ಸರಿ ಸರಿ ಓಕೆ ಧನ್ಯವಾದ ಎಸ್ ಡಿ ಎಂ ಆರೋಗ್ಯ ಸಂವಾದ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡೋದು ಸರ್ ನನ್ನ ಹೆಸರು ಹನುಮಂತ್ರೆ ಅಂತ ಸರ್ ಬ್ಯಾಂಗ್ಳೂರಿಂದ ಕೇಳಿ ಪ್ರಶ್ನೆ ಏನು ನಿಮ್ದು ಸರ್ ನನ್ನ ಪ್ರಶ್ನೆ ಏನಂದ್ರೆ ಇವಾಗ ಕಿಡ್ನಿ ಇವಾಗ ಅದು ಫೇಲ್ ಆಗಿದೆ ಇವಾಗ ಆತರ ಫೇಲ್ ಆಗಿದೆ ಅನ್ನೋ ಒಂದು ಆತರ ಮೂಮೆಂಟ್ ಯಾವ ತರ ಇರುತ್ತಂತ ಲಕ್ಷಣಗಳು ಇವಾಗ ನೀವು ಸುಮಾರು ಲಕ್ಷಣಗಳು ಹೇಳಿದ್ರೆ ಅದ್ರಲ್ಲಿ ತುಂಬಾ ಬೇಗ ಗೊತ್ತಾಗ್ಬೇಕಂದ್ರೆ ಅದು ನಮ್ಗೆ ಯಾವ ರೀತಿಯಿಂದ ಗೊತ್ತಾಗ ಮೇನ್ ಆಗಿ ಯಾವ್ದು ತಿಳ್ಕೊಂಡ್ರೆ ಗೊತ್ತಾಗುತ್ತಂತ ಯಾವ್ದ್ರಿಂದ ಅಂತ ಇವಾಗ ನೀವು ಹೇಳಿದ್ರೆ ಕಾಲ್ ನಾವು ಕಾಲು ಕಾಲ್ ಭಾವ ಬರೋದು ಮುಖ ಭಾವ ಹೌದು ಸರ್ ಹೌದು ಅದು ಲಾಸ್ಟ್ ಅಂದ್ರೆ ಯಾವ ತರ ಯಾವ ರೀತಿ ತುಂಬಾ ಭಾವ ಬರತ್ತ ದಪ್ಪ ಕಾಲ್ ದಪ್ಪ ದಪ್ಪ ಉತ್ಕೊಳ್ತಾರ ಮುಖ ಈ ತರ ಆಗತ್ತೆ ನಾರ್ಮಲ್ ಆಗಿ ಮುಖನೂ ದಪ್ಪ ಆಗುತ್ತೆ ಆಮೇಲೆ ಕಾಲ್ ಭಾವನೂ ಆಗತ್ತೆ ಸರ್ ಆಮೇಲೆ ಹಸಿವಾಗದೇ ಇರುವುದು ಬಿಕ್ಕಳಿಕೆ ಬರುವುದು ವಾಕರಿಕೆ ಬರುವುದು ವಾಂತಿ ಬರುವುದು ಇವೆಲ್ಲ ತೊಂದರೆಗಳಾಗುತ್ತೆ ಸರ್ ಸರ್ ಆಮೇಲೆ ಇನ್ನೊಂದ್ ಹೇಳ್ತಾರೆ ಸರ್ ಸುಮಾರು ಜನ ನೀರು ಅತಿ ಹೆಚ್ಚು ನಾವು ಬಳಸಿದ್ರಿಂದನು ಅದು ಇದರಿಂದ ಆಗುತ್ತೆ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಾವು ನೀರ್ನ ಯಾವ್ದು ಎಷ್ಟು ಲಿಮಿಟ್ ಏನಿರ್ಬೇಕಂತ ಅದಕ್ಕೆ ನೀವ್ ಹೇಳಿದ್ರೆ ಮಿನಿಮಮ್ 7-8 ಗ್ಲಾಸಸ್ ವಾಟರ್ ಡಿಪೆಂಡ್ಸ್ ಅಪಾನ್ ದ ಎನ್ವಿರಾನ್ಮೆಂಟ್ ವೇರ್ ಯು ವರ್ಕ್ ಸರ್ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅನ್ನೋದು ಆಫೀಸಲ್ಲಿ ಕೆಲಸ ಮಾಡಿದ್ರೆ 8-10 ಗ್ಲಾಸ್ ನೀರು ಕುಡಿದ್ರೆ ಸಾಕು 2 ಲೀಟರ್ ಪರ್ ಡೇ ನೀವೇನಾದ್ರೂ ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ಬಿಸಿಲಲ್ಲಿ ಏನಾದ್ರೂ ಮಾರ್ಕೆಟಿಂಗ್ ಏನಾದರೂ ಅಥವಾ ರೈತರಿದ್ರೆ ಜಾಸ್ತಿ ನೀರು ಕುಡಿಬೇಕಾಗುತ್ತೆ ಸರ್ 3-4 ಲೀಟರ್ ಕುಡಿದ್ರೆ ಒಳ್ಳೆಯದು ನೀವು ಆಫೀಸಲ್ಲಿ ಸೆಡೆಂಟ್ರಿ ಲೈಫ್ ಮಾಡ್ತಿದ್ರೆ 2 ಲೀಟರ್ ಆದರೆ ಸಾಕು ಸರ್ ಜಾಸ್ತಿ ನೀರ್ ಕುಡಿಯೋದ್ರಿಂದ ಏನ್ ಉಪಯೋಗ ಇಲ್ಲ ಸರ್ ಅಂದ್ರೆ ನಿಮ್ಗೆ ಬಾಯಾರಿಕೆ ಆದಾಗ ಅಷ್ಟೇ ನೀರ್ ಕುಡಿಬೋದು ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಅದು ಕಿಡ್ನಿಯಿಂದ ಹೊರಗಡೆ ಹೋಗ್ಬಿಡುತ್ತೆ ಸರ್ ಅರ್ಥ ಆಯ್ತಾ ನಿಮ್ಗೆ ನಾನ್ ವೆಜ್ ಆಕ್ಚುಲಿ 0.8-1 gram ಪರ್ ಡೇ ಅಂದ್ರೆ ಮಿತವಾಗಿ ಯೂಸ್ ಮಾಡ್ಬೇಕು ಸರ್ ಪರ್ ಇದು ರೆಡ್ ಮೀಟ್ ಆಮೇಲೆ ಎಸ್ಪೆಷಲಿ ಫಿಶ್ ರೆಡ್ ಮೀಟ್ ಅಂದ್ರೆ ಚಿಕನ್ ಮಟನ್ ಇವನ್ನೆಲ್ಲ ಆಮೇಲೆ ಬೀಫ್ ಎಲ್ಲ ತಿಂತಾರಲ್ಲ ಇದನ್ನ ಎಸ್ಪೆಷಲಿ 0.8-1 gram ಪರ್ kg ಪರ್ ಡೇ ಅಂದ್ರೆ 60 kg ಮನುಷ್ಯನಿಗೆ 60 gram ಲಿಮಿಟ್ ಮಾಡ್ಕೋಬೇಕು ಸರ್ ಅಷ್ಟೇ ಜಾಸ್ತಿ ತಗೋಬಾರದು ತಿಂಗಳಿಗೆ ವಾರಕ್ಕೆ ತಗೊಂಡ್ರೆ ನಡೀತದೆ ಬಟ್ ದಿನ ತಗೊಂಡವ್ರಿಗೆ ತಗೊಳ್ಳೋರಿಗೆ ಈ 0.8-1 gram ಪರ್ ಡೇ ಪರ್ ಕೆಜಿ ಪರ್ ಡೇ ತಗೋಬೇಕು ಸರ್ 60 kg ಇರೋರಿಗೆ 60 gram ಅಂತ ಅಂದಾಜಾಗಿ ಲಾಸ್ಟ್ ಪ್ರಶ್ನೆ ಇದು ಈ ಜಾಸ್ತಿ ಇದ್ರ ಮಾಡಿದ್ರೆ ಡ್ರಿಂಕ್ಸ್ ಈ ತರ ಜಾಸ್ತಿ ಬಳಸ್ತಾರಲ್ಲ ಅಂತವ್ರಿಗೆ ಆದ್ರೆ ಎಷ್ಟು ಮಟ್ಟಿಗೆ ಇದಾಗ್ಬೋದಂತ ಅಂದ್ರೆ ಅವ್ರು ಜಾಸ್ತಿ ಬಳಸ್ತಾ ಇರ್ತಾರೆ ಕಿಡ್ನಿ ಏನು ಮೂತ್ರ ಕುಡಿಯೋದ್ರಿಂದ ಕುಡಿಯೋದ್ರಿಂದ ಹೌದೌದು ಅದ್ರಲ್ಲಿ ಎಷ್ಟು ಮಟ್ಟಿಗೆ ಜಾಸ್ತಿ ಕಂಡು ಬರುತ್ತೆ ಅಂತ ಅದರಿಂದ ಅದಾದ್ರೆ ಆಲ್ಕೋಹಾಲ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಆಲ್ಕೋಹಾಲ್ ಇಂದ ಡೈರೆಕ್ಟ್ ಆಗಿ ಕಿಡ್ನಿ ಏನು ಎಫೆಕ್ಟ್ ಏನು ಆಗಲ್ಲ ಸರ್ ಡೈರೆಕ್ಟ್ ಆಗಿ ಅದರಿಂದ ಲಿವರ್ ಎಫೆಕ್ಟ್ ಆಗಿ ಲಿವರ್ ಇಂದ ಇಂಡೈರೆಕ್ಟ್ ಆಗಿ ಕಿಡ್ನಿ ಎಫೆಕ್ಟ್ ಆಗುತ್ತೆ ಆಲ್ಕೋಹಾಲ್ ಇಂದ ಡೈರೆಕ್ಟ್ ಆಗಿ ಕಿಡ್ನಿ ಎಫೆಕ್ಟ್ ಆಗುತ್ತೆ ಸ್ಪೆಷಲ್ ಸ್ಮೋಕಿಂಗ್ ಇಂದ ಕಿಡ್ನಿ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ಬಟ್ ಆಲ್ಕೋಹಾಲ್ ಇಂದ ಡೈರೆಕ್ಟ್ ಆಗಿ ಕಿಡ್ನಿ ಎಫೆಕ್ಟ್ ಏನು ಆಗಲ್ಲ ಸರ್ ಡಾಕ್ಟರ್ ಸಾಕಷ್ಟು ಕರೆಗಳು ಇನ್ನೂ ಬರ್ತಾ ಇವೆ ಆದರೆ ಸಮಯ ಮುಗಿತಾ ಬಂತು ಕೆಳಗ್ರೆ ದೀರ್ಘಕಾಲದ ಮೂತ್ರಪಿಂಡ ರೋಗಗಳು ಮತ್ತು ಅದರ ತಡೆಗಟ್ಟುವಿಕೆ ಈ ವಿಷಯವಾಗಿ ಇದುವರೆಗೆ ನಿಮ್ಮ ಜೊತೆ ಸಂವಾದದಲ್ಲಿದ್ದರು ಡಾಕ್ಟರ್ ಸಂಜಯ್ ಟಿ ಪಾಟೀಲ್ ಅವರು ಪ್ರತಿ ಗುರುವಾರ ಅವರು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ತಮ್ಮ ಸೇವೆಗೆ ಲಭ್ಯ ಇರ್ತಾರೆ ದೂರವಾಣಿ ಸಂಖ್ಯೆ 0836-2477-711 ಮತ್ತು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-2477-777 ಇನ್ನೊಂದು ಸಂಖ್ಯೆ 2321-0000 ಇನ್ನು ಗಮನಿಸಿ ಈ ವಾರದ ಪ್ರಶ್ನೆ ಕಿಡ್ನಿ ರೋಗದಿಂದ ಪಾರಾಗಲು ಇರುವ ಸುಲಭ, ಸರಳ ಮತ್ತು ಅಗ್ಗದ 8 ಗೋಲ್ಡನ್ ರೂಲ್ಸ್ ಯಾವುವು? ಪ್ರಶ್ನೆ ಇನ್ನೊಂದು ಸಾರಿ, ಕಿಡ್ನಿ ರೋಗದಿಂದ ಪಾರಾಗಲು ಇರುವ ಸುಲಭ, ಸರಳ ಮತ್ತು ಅಗ್ಗದ 8 ಗೋಲ್ಡನ್ ರೂಲ್ಸ್ ಯಾವುವು? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 5800009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ಫೆಬ್ರವರಿ 21 ಕೇಳಿದ ಪ್ರಶ್ನೆ, ಯಾವ ಅಂಶವಿರುವ ಮುಲಾಮನ್ನು ಗಜಕರ್ಣಕ್ಕೆ ಹಚ್ಚಬಾರದು? ಇದಕ್ಕೆ ಸರಿಯಾದ ಉತ್ತರ, ಸ್ಟಿರಾಯ್ಡ್ ಅಂಶವಿರುವ ಮುಲಾಮನ್ನು ಗಜಕರ್ಣಕ್ಕೆ ಹಚ್ಚಬಾರದು. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ನಿಖಿಲ್ ಎಸ್ ಮಾಚೇನಹಳ್ಳಿ, ಗ್ರಾಮ ಎತ್ತಿನಹಳ್ಳಿ, ಅಂಚೆ ಗುಡುಗೂರು, ತಾಲೂಕು ರಾಣೆಬೆನ್ನೂರು, ಜಿಲ್ಲೆ ಹಾವೇರಿ. ನಿಖಿಲ್ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಇನ್ನು ಕೆಲವರಿಗೆ ಗಮನಿಸಿ, ಮುಂದಿನ ವಾರದ ವಿಷಯ ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯ ಬಾಯಿ ಆರೋಗ್ಯದ ತೊಂದರೆಗಳು. ಈ ವಿಷಯ